ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ವೇಳೆ 6:51. ಮುಖದಲ್ಲಿ ಮೊಡವೆಯ ಸೈಬಾಬ್ ಹುಣ್ಣ? ಸೈಬಾಬ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ. ಸೈಬಾಲ್ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ ಮಾಹಿತಿ ಹೀರಿಕೊಳ್ತಾರೆ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಇವತ್ತಿನ ನಮ್ಮ ಕೃಷಿ ರಂಗದೊಳಗ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 581 ಈ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104. ಖತರಾ ಭೀ ಕೈ ಗುಣ ಬಢ್ ಜಾತಾ ಹೈ, ತಂಬಾಕು ಸೆ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ. ಆಪ್ಕೆ ಔರ್ ಆಪ್ಕೆ ಪರಿವಾರ ಕಾ 0011235356 ಪರ್ ಕಾಲ್ ಕರೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾ. ಮೇಘ ಸಂದೇಶ ದಕ್ಷಿಣ ಧ್ರುವಕ್ಕೂ ಮತ್ತ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಮತ್ತೊಂದು ವಾರಗಳು ಹೇಳುವಂಗ ಚಂಡಮಾರುತಗಳು ಬೀಸಬಹುದು, ವಾಯುಭಾರ ಕುಸಿತಗಳಾಗಬಹುದು, ಈ ಲಕ್ಷಣಗಳನ್ನ ಒಂದು ಸೂಚನೆ ಇತ್ತು. ಅದೇ ರೀತಿಯಾಗಿ ನಮಗ ಸುದ್ದಿ ಬಂದದ ರಾಯಚೂರು ಜಿಲ್ಲೆ ಒಳಗ ಜಾಗೃತರಾಗಿರಬೇಕು ಮತ್ತೆ ಮುನ್ಸೂಚನೆಯನ್ನು ತಿಳ್ಕೊಂಡು ಅದರ ಪ್ರಕಾರ ನಮ್ಮ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು. ವೈಭವವನ್ನ ನೋಡಿ ಬಹಳ ಸಂತೋಷದೊಳಗೆ ಇದ್ದೀರಿ ಅಂತೇಳಿ ನಮ್ಮ ಭಾವನೆ. ಯಾಕಪ್ಪ ಅಂತಂದ್ರೆ ಈಗ ಅನೇಕ ಕಡೆಗಳಲ್ಲಿ ಒಡೆದು ಕೊಯ್ಲಿಗೆ ಏನು ಬಂದದಲ್ಲ ಅದನ್ನ ಅನೇಕರು ತಾವು ಬಿಡಿಸ್ತಾ ಇದ್ದೀರಿ. ಇನ್ನು ಕೆಲವರು ಮಳೆ 3 ಜಿಲ್ಲೆಗಳಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇರಬಹುದು ಅನ್ನುವಂತಹ ಒಂದು ಸೂಚನೆ ಇತ್ತು. ಅದೇ ಪ್ರಕಾರ ನಡ್ಕೊಂಡು ಬಂದು ನಾವು ಈ ವರ್ಷದೊಳಗ ಅನುಭವಿಸಿಕೊಂಡು ಬಂದೀವಿ, ಮತ್ತೆ ಅದು ನಾವು ಅನುಭವಿಸುವಂತ ಆಗಬಾರದು ಅನ್ನುವಂತಹ ಈ ಮಳೆಯಿಂದಾಗಿ ಬಹಳಷ್ಟು ತೊಂದರೆಗಳನ್ನ ನಾವು ಇಲ್ಲಿ ತನಕ ಅನುಭವಿಸಿವಿ. ಅದರ ಪರಿಣಾಮಗಳು ಕೂಡ ಇಸಿಯದ ಅದು ಹದಕ್ಕೆ ಬರಬೇಕು ನೆಲ ಅಂತಂದ್ರೆ ಇನ್ನೂ ಸಾಕಷ್ಟು ದಿವಸಗಳು ಹೋಗ್ತಾವ. ಯಾಕಪ್ಪ ಅಂತಂದ್ರೆ ಈ ಅಂದ್ರೆ ನೀರಿನ ಒತ್ತಡ ಒಳಗಿಂದು ಬಹಳಷ್ಟು ಅದ ಅನ್ನುವಂತ ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಯಾವಾಗ ನಮಗೆ 100+ ಬೋರ್ವೆಲ್ಗಳು ತುಂಬಿ ಚಿಮ್ಮತಾ ಇದ್ದಾವೆ ಅನ್ನುವಂತ ಮಾತು ನಮಗ ನಿಮಗ ಖುಷಿ ಕೊಡಬೇಕು. ಆ ಒಂದು ಸಮ ಪ್ರಮಾಣದ ಸಂಪನ್ಮೂಲಗಳನ್ನ ನಾವು ಬಳಸಿ ಕೃಷಿ ಮಾಡುವುದರ ಕಡೆ ಗಮನ ಕೊಡುವ ದೊಡ್ಡ ಸವಾಲು. ಅದರೊಳಗೆ ವಿಶೇಷವಾಗಿ ವಾತಾವರಣದ ಏನು ಏರುಪೇರುಗಳಿರ್ತಾವ ಅವು ಬಹಳಷ್ಟು. ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ನವೆಂಬರ್ ನೋಡೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಬಹುತೇಕ ಹೇಳಿತಜ್ಞರು ಹೇಳ್ತಾ ಇದ್ದಾರೆ. ಅದರ ನಂತರ ಶನಿವಾರದಿಂದ ಮಂಗಳವಾರ ತನಕ ಬಹುತೇಕ ಸಂಪೂರ್ಣವಾಗಿ ಅವನ್ನ ಅಬಾಧಿತವಾಗಿ ತಾವು ಮುಂದುವರೆಸಿಕೊಂಡು ಹೋಗುವುದು. ಮಳೆ ಅಂತಂದ್ರೂ ಕೂಡ ಬಹಳ ಮಳೆ ಇಲ್ಲ, ಅತಿ ಎಲ್ಲಾ ಕಡೆ ಇಲ್ಲ, ಎಲ್ಲೋ ಕೆಲವು ಕಡೆ ಮಳೆ ಆಗಬಹುದು. ಅದಕ್ಕೆ ತಾವು ಈ ವಾತಾವರಣವನ್ನ ನೋಡಿಕೊಂಡು ಅದರ ನಂತರ ಶನಿವಾರದಿಂದ ಮಂಗಳವಾರ ತನಕ 26-29 ತನಕ ಒಳ್ಳೆ ಬಿಸಿಲಿನ ಹೆಚ್ಚಾಗಿದೆ. ಮುಂಜಾನೆ ಸಮಯದೊಳಗೆ ಮತ್ತು ಸಾಯಂಕಾಲದ ಸಮಯದೊಳಗೆ ಸಾಕಷ್ಟು ಚಳಿ ಬೀಳುವುದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಕನಿಷ್ಠ ತಾಪಮಾನ 17-18°C ತನಕನೂ ಹೋಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಮಂಗಳವಾರ 29ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%, ಅಂದ್ರೆ ಈ 35-40%. ಬೀದರ್ ಜಿಲ್ಲೆ ಒಳಗ ಬುಧವಾರ 23 ಮತ್ತು ಶನಿವಾರ 26 ಹಗುರವಾಗಿ ಮಳೆ ಆಗಬಹುದು. ಮಳೆಯ ಸಾಧ್ಯತೆಗಳು 35-45%. ರಾಯಚೂರು ಜಿಲ್ಲೆ ಸಾಧ್ಯತೆಗಳು ಅದಾವ, ಮೋಡ ಮುಸುಕಿದ ಮೋಡ ಕವಿದ ವಾತಾವರಣ ಇರಬಹುದಾಗಿದೆ. ಆನಂತರ ಶನಿವಾರ 26-45 ಮತ್ತು ಶುಕ್ರವಾರ 25 35% ಅನ್ನುವಂತಹ ಸೂಚನೆಯನ್ನ 25-35% ಅನ್ನುವಂತಹ ಸೂಚನೆ ಅದ. ಮೊದಲಿನ 3 ದಿನಗಳು 29ರ ತನಕ ಮಳೆಯ ಸಾಧ್ಯತೆಗಳು 10%, ಅಂತಂದ್ರೆ ಬಹುತೇಕ ಬಿಸಿಲಿನ ಒಣ ವಾತಾವರಣ ಇರಬಹುದು. ಮತ್ತ ರವಿವಾರ 27ರಿಂದ ಮಂಗಳವಾರ 28ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 23 25 ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಮತ್ತು ಶುಕ್ರವಾರ 25 ತಾರೀಕು 35, ಆಮೇಲೆ ಶನಿವಾರ 26 ಮಂಗಳವಾರ 29 ತನಕ 24 ತಾರೀಕು 55, ಶುಕ್ರವಾರ 25 ಮತ್ತ ರವಿವಾರ 27 ಆಗಬಹುದು. ಶುಕ್ರವಾರ 26 ಮತ್ತ ರವಿವಾರ 27 ಮಂಗಳವಾರ 27 ತನಕ ಬಹುತೇಕ ಶುಕ್ರವಾರ 25 ತನಕ ಮಳೆಯ ಸಾಧ್ಯತೆಗಳು ಶೇಕಡ 35 ಅಂದ್ರೆ ಅಲ್ಲಲ್ಲಿ ಹಗುರವಾಗಿ ಈ 3 ಹಗುರವಾಗಿ ಮಳೆಯ ಸಾಧ್ಯತೆಗಳದಾವ ಶೇಕಡ 25. ಇದನ್ನು ಬಿಟ್ರೆ ಉಳಿದ ಎಲ್ಲಾ ದಿನಗಳು ಅಂದ್ರೆ ಬುಧವಾರದಂತಹ ಒಂದು ವಾತಾವರಣವನ್ನ ನಾವು ನೋಡಬಹುದು. ಗುರುವಾರ 24 ಮತ್ತ ಶುಕ್ರವಾರ ಈ ವಾರ 23, ಅಲ್ಲದೆ ಶನಿವಾರ 26 ಮಂಗಳವಾರ 29 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಸಾಧ್ಯತೆಗಳು ಎಷ್ಟು ಅನ್ನೋದನ್ನ ನಾವು ನೋಡಿದ್ವಿ. ಇದರೊಳಗೆ ಬದಲಾವಣೆಗಳು ಆಗಬಹುದು, ಏರುಪೇರುಗಳು ನಾವು ಪ್ರತಿ ಸಲಾನು ತಮಗೆ ನೆನಪು ಮಾಡಿಕೊಳ್ತಾ ಇದ್ದೀವಿ. ನ್ಯೂಸ್ ಆನ್ ಏರ್ ಆಪ್ ಅನ್ನ ತಾವು ಡೌನ್ಲೋಡ್ ಮೇಘದೂತ ಅನ್ನುವಂತಹ ಒಂದು ಆಪ್ ಇದೆ, ಬಹಳ ಒಳ್ಳೆ ಆಪ್ ಅದು. ಈ ಮೇಘದೂತ ಆಪ್ ನಿಮಗೆ ಕೃಷಿ ಸರಳವಾದಂತಹ ಒಂದು ಕನ್ನಡ ಭಾಷೆಯೊಳಗೆ ನಿಮಗೆ ತಿಳಿಯುವಂಗ ಅದು ವಿಸ್ತಾರವಾಗಿ ಅದರೊಳಗೆ ಮಾಹಿತಿ ಉಪಯುಕ್ತವಾದಂತಹ ಒಂದು ಆಪ್. ಯಾವಾಗ ಸಿಡ್ಲು ಬರ್ತದೆ, ಯಾವಾಗ ಮಿಂಚು ಬರ್ತದೋ, ಅರ್ಧ ತಾಸು ಮೊದಲು ತಮಗೆ ಸೂಚನೆ ಕೊಡುವ. ಈಗಾಗಲೇ ಮಾರುಕಟ್ಟೆಯೊಳಗೆ ಸಾಕಷ್ಟು ಆಪ್ಗಳು ಬಂದಾವ. ತಮಗೆ ಯಾವ್ಯಾವ್ದು ಆಪ್ಗಳು ಬೇಕು ಅದನ್ನ ತಾವುಗಳಿಗೆ ತಮಗೆ ಅನುಕೂಲವಾದಾಗ್ತದೆ. ಇವತ್ತ ಕೈ ಬೆರಳುಗಳ ಮೇಲೆ ಇಡೀ ಜಗತ್ತು ಸಹಿತ ನಮಗೆ ಸಿಗ್ತಾವ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನೆ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಸಂಗಡಿಗರಿಂದ ಚೌಡ್ಕಿ ಪದ ಕೇಳೋಣ. ತಾಲೂಕಿನ ನೀಲಾಜಿ ಗ್ರಾಮದ ಶ್ರೀಮತಿ ನಾಗವ್ವ ಮಲ್ಲಪ್ಪ ಕಾಂಬಳೆ ಮತ್ತು ಸಂಗಡಿಗರಿಂದ ಏನಿದೆ, ಯಾಕೋ ಧ್ವನಿ ಹಿಡಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ ಮನೆ ಅಂದ ಮೇಲೆ ಏನ್ ಹೇಳ್ತಾರೆ, ಚಿಂತಿ ಚಿತೆ ಇದ್ದಂಗ. ಹೌದು, ಖರೆ ಅದು. ಅಂತಂದ್ರೆ ಜೀವಂತ ಸುಡುತ್ತದಂತ. ಖರೇನೆ, ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ? ಒಬ್ರೆ ಕೂತಿರ್ತೀವಿ ಇಲ್ಲ, ಸತತ್ ಅದೇ ತಲೆ. ಯಾಕಂದ್ರೆ ಇವತ್ ನಾಳೆ ಸುಮ್ಸುಮ್ನೆ ಸಿಟ್ಟು ಬರ್ದಿರೋದಪ್ಪ. ಮತ್ತೆ ಎಂತ ಮಾತಾಡ್ಸಿದ್ರೆ ಕೇಳ್ತೇನೆ. ಕಡಿಮೆ ಆಗಂಗಿಲ್ಲ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದೇನು? ಅದನ್ನು ಆಗಂಗಿಲ್ಲ ಬಗ್ಗೆ ಆದ್ರೆ ಅವಾಗ ತಾರ್ಕಕ್ಕೆ ಹೋಗ್ತದೆ. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕಂತ ಸಮಸ್ಯೆ ಇರ್ಬೋದು. ನನ್ನ ಸಮಸ್ಯೆ ನಿನಗದು ಸಣ್ಣದ ಅನಿಸ್ಬೋದು. ಹೌದು, ನಿನ್ ಸಮಸ್ಯೆ ನನಗೆ ಏನ್ ಶಿವಾಗ ಇದಕ್ಕೆ ಚಿಂತೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋದು. ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತಿರ್ಲಿ ಹೇಳಬಾರ. ಉತ್ತರ ಇರ್ತದೆ, ಉತ್ತರ ಇರ್ತದೆ, ಅವಳಗ್ ನಾವಿರ್ತೀವಿ. ಹೌದು, ಮತ್ತೆ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕ ನಾ ಹೇಳ್ದೇನು ಸಂಸಾರ ಅಂದ್ರೆ ಅದಕ್ಕ ನಾವ್ ಅನ್ಕೊಂಡಂಗ ಸಮಾಜ ಅನ್ಬೇಕು ಅಂತ ಮೊದಲೇ ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಖರೇದು ಏನೋ ಆಗ್ಯದ. ಇದರಿಂದ ನಾವು ಹೊರಗೆ ಬರ್ಬೇಕು. ಯಾಕಡೆ ಅಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರೆ ನಾವು ತಲೆ ಏನೋ ತುಂಬಿಕೊಂಡು ಬಿಟ್ಟಿರ್ತೀವಿ. ಅದೇ ನಲಿಗತ್ತದ. ಇಲ್ಲಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ? ಜೀವನದಾಗೆ ಏನೂ ಇಲ್ಲ, ಏನ್ ಮಾಡಿದ್ರೆ ಏನದ ಕೊನೆಗೊಂದಿನ ಸಾಯದಲ್ಲ ಅನ್ಕೊಂಡು ಏನು. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು. ಇದು ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರೆ ದೇವ್ರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಮಾಡ್ಬೇಕಂತಂದ್ರ ಐದು ಬಟ್ಟು ನಮ್ ಕೈವು ಸಮಾನವೇನು? ನೀವೆಲ್ಲ ಹೇಳ್ಬೇಡಪ್ಪ. ಐದು ಶಾಲಿಗೆ ಹೋಗದೇ ಇರುವಂತವ್ರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಅದೊಂದೇ ಕೆಲಸ ಅಂತ ತಿಳ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತೀವಿ. ನಮಗ್ ಸಹಾಯಕ್ಕೆ ಬಹಳ ಮಂದಿ ಬರ್ತಾರ. ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರಂತಂದ್ರ, ನಮ್ಗೆ ಯಾವುದೇ ಒಂದು ಅಂತವ್ರ ಹತ್ರ ಹೇಳಿದ್ರ ಅವ್ರಿಂದ ನಮ್ಗೆ ಸಮಾಧಾನ ಬರ್ತದ. ಇಷ್ಟೇ ಆಯ್ತಲ್ಲ ನೋಡೋಣ ತಗೋ ಅಂದ್ರ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಏನಾಗ್ತದ ದೀರ್ಘಕ್ಕೋಗ್ಬಿಡುತ್ತೆ ಅಂತ. ನಾನು ಅದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗಿದೆ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವ್ನ ಸುತ್ತಮುತ್ತ ಬಿಟ್ರೆ ಬೈಲಿಗೆ ಶುರು ಮಾಡಿದ್ವಿ, ಬೈಯೋದ ಒಂದ್ ಕಡೆ ಆಗಿರ್ತದೆ, ಅವ್ನ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ನಾರ್ಮಲ್ ಆಗಿ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಎರಡು ಸಲದಿಲ್ಲ. ಸರಳ ದವಾಖಾನೆಗೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ತೋರಿಸ್ಕೊಂಡ್ಬಿಡುದು. ನೀವೆಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ ಮಾಡ್ತದೆ, ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವುದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ನು ಸಿಗಂಗಿಲ್ಲ. ಅದ್ರ ಬದಲಿ ಶೋಭಕ್ಕೆ ನಾ ಹೇಳ್ದೆ, ಶೋಭಕ್ಕ ನೋಡು, ಶೋಭಕ್ ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಸ್ವಲ್ಪ ಬಿಸಿ ಬಿಸಿ ಜನರ ಬಿಸಿ ಬಿಸಿ ಮಾಡ್ಕೊಡ್ತೇನೆ ಅಂತ ಕೂತಿರಂಗಾದ್ರೆ ಆಯ್ತು. ಕೂಡ ತಾಯಿ ರೇಣುಕಾ